ಕೊನೆ ದಿನ ಆದ್ರೂ ನಾವು ನಮ್ಮ ಜಮೀನು ಏನೈತಿ ಅದನ್ನು ಬೆಳೆಸ್ಕೊಳಕ್ಕೆ ಉಳಿಸ್ಕೊಳಕ್ಕೋಸ್ಕರ ಇಲ್ಲಿ ಬಂದು ನಾನು ಆರಂಭ ಮಾಡ್ತಾ ಇದ್ದೀನಿ. ಎಷ್ಟು ಜನ ಮಕ್ಕಳು ನೀವು? ನಾವು ಇವು ಇಬ್ಬರಾಳು. ನೀವು ದೊಡ್ಡವರ ಚಿಕ್ಕವರು? ನಾನು ಚಿಕ್ಕವನು. ದೊಡ್ಡವರು? ದೊಡ್ಡವನು ಅವನು ಆರಂಭ ಮಾಡ್ತಾ ಇದ್ದಾನೆ. ಅವರೇನು ಓದಿದ್ದಾರೆ? ಅವನು ಎಸ್ ಎಲ್ ಸಿ. ಅವರು ಸಹ ಇಬ್ಬರು ಅಣ್ಣ ತಮ್ಮಂದರು ಜೊತೆಲಿ ಕೃಷಿಯನ್ನೇ ಮುಂದುವರಿಸ್ಕೊಂಡು ಹೋಗೋಣ ಅಂತ ಮಾಡ್ತಾ ಇದ್ದೀರಿ. ಈಗ ನಿಮಗಿರುವಂಥ ಒಂದು 8 ಎಕರೆ ಪ್ರದೇಶದಲ್ಲಿ ನೀವು ಭತ್ತ ಬೆಳಿತೀರಿ, ಅಡಿಕೆ ಒಂದು 900 ಗಿಡ ಅಡಿಕೆ ಇದೆ, ಬಾಳೆ 1500 ಗಿಡಗಳು ಬಾಳೆ ಬೆಳೀತಾ ಇದ್ದೀರಿ, ಏಲಕ್ಕಿ ಬಾಳೆ, ಜೊತೆಗೆ ಸಸಿಗಳನ್ನು ಸಹ ಅಭಿವೃದ್ಧಿಪಡಿಸಿ ಸಸಿಗಳನ್ನು ಮಾರಾಟ ಮಾಡ್ತಾ ಇದ್ದೀರಿ. ತೆಂಗು ಅಡಿಕೆ ಸಸಿಗಳ ಮಾರಾಟನೂ ಅದು ನಿಮಗೆ ಆದಾಯದ ಮೂಲವಾಗಿ ಇದೆ. ಕೃಷಿ ಹಿನ್ನೆಲೆ ಕುಟುಂಬ ಅಲ್ವಾ, ಅದರಿಂದ ಕೃಷಿ ಬಗ್ಗೆ ಆಸಕ್ತಿ ಇತ್ತಾ? ತುಂಬ ಇದೆ ಹೇಳಿ. ಈಗ ಭತ್ತದ ಒಂದು ಬೆಳೆಯಲ್ಲಿ ಏನು ನಿಮ್ಮ ಅನುಭವ, ಯಾವ ತಳಿ ಹಾಕ್ತಾ ಇದ್ದೀರಿ, ಮಣ್ಣಿನ ನಿರ್ವಹಣೆ ಏನು ಮಾಡ್ತೀರಿ? ಅದಕ್ಕಿಂತ ಮುಂಚೆ ತರಕಾರಿ ಬೆಳೀತಿದ್ದವರು ಅದನ್ನು ಬಿಟ್ಟು ಭತ್ತ ಬೆಳೀತಿದ್ದೀನಿ ಅಂತ ಹೇಳಿದ್ರಿ, ಏನು ಕಾರಣ ಅದೆಲ್ಲ ಹೇಳಿ? ರೈಟು ಸಿಗ್ತಾನೆ ಇಲ್ಲ ಕರೆಕ್ಟಾಗಿ, ಇವಿ ತುಂಬ ಖರ್ಚೈತೆ, ಅದಕ್ಕೋಸ್ಕರ ನಾವು ತರಕಾರಿ ಬೆಳೆಯೋದೇ ಬೇಡ ಅಂತ ಅಂದ್ಬಿಟ್ಟು ಸರ್ಕಾರನೇ ಒಂದು ನಮಗೆ ಒಂದು ರೈತರಿಗೆ ಬೆಂಬಲ ಬೆಲೆ ಕೊಡಲೇಬೇಕು. ದಿನೇಶ್, ಈಗ ಮುಖ್ಯವಾಗಿ ಅಡಿಕೆ ಎಷ್ಟು ವರ್ಷ ಹಳೆ ಮರಗಳು ನಾವಿಲ್ಲಿ ನೋಡ್ತಿರೋದು? ಸರ್, ನಮ್ಮದು 80 ವರ್ಷದ್ದು ಐತೆ, ಮತ್ತು ಇನ್ನು 35 ವರ್ಷದ್ದು ಐತೆ. ಈಗ ನೀವು ಏನಾದ್ರು ಹೊಸದಾಗಿ ಏನೆಲ್ಲ ಮಾಡ್ತಾ ಇದ್ದೀರಿ ಈ ನಿಮ್ಮ ಭೂಮಿಯಲ್ಲಿ? ಇಲ್ಲಿ ನಾವು ಅದೇ ಗಿಡದಿಂದ ಮರದಿಂದ 25 ವರ್ಷದ ಮೇಲ್ಪಟ್ಟು 65 ವರ್ಷದ ಒಳಪಟ್ಟು ಗಿಡನ ಸಿ ಚೆನ್ನಾಗಿರೋ ಒಳ್ಳೆ ತಳಿ ಅಂಥದ್ದು ಆಯ್ಕೊಂಡು ಮಡಿ ಮಾಡಿ ನಾವು ಸಸಿ ಮಾಡಿ ಬೇಕಾದ ಒಳ್ಳೆ ಮಾಡ್ತೀನಿ, ನಾನು ಬೆಳೀಬೇಕು, ನಾನು ಬದುಕಬೇಕು, ಒಬ್ಬ ರೈತನಾಗಿ ಬದುಕಬೇಕು ಅನ್ನೋ ಆಸೆ ಇದ್ದವ್ರಿಗೆ ನಾನು ಖರೀದಿ 1 ರೂಪಾಯಿ 2 ರೂಪಾಯಿ ಕಮ್ಮಿ ಆದರೂ ಪರವಾಗಿಲ್ಲ ಅವ್ರಿಗೆ ಕೊಡ್ತೀನಿ. ನಾನು ಸಾಮಾನ್ಯವಾಗಿ ಒಂದು ಸಸಿಗೆ ಎಷ್ಟಕ್ಕೆ ಮಾರಾಟ ಮಾಡ್ತೀರಾ ನೀವು? ಸಾಮಾನ್ಯವಾಗಿ ಒಂದು ಸಸಿ 15 ರಿಂದ 30 ರೂಪಾಯಿ ಗಂಟನ ಮಾರ್ತೀವಿ. ಒಂದು ಅಡಿಕೆ ಸಸಿ? ಒಂದು ಅಡಿಕೆ ಸಸಿ. ತೆಂಗಿನ ಸಸಿ ಆದರೆ? ತೆಂಗಿನ ಸಸಿ ಆದರೆ 60 ರೂಪಾಯಿನಿಂದ 120 ರೂಪಾಯಿ ಗಂಟನ ಮಾರ್ತೀವಿ. ಸುಮಾರು 50,000 ಅಡಿಕೆ ಸಸಿಗಳ ಮಾರಾಟ ಮಾಡ್ತೀನಿ ಅಂತ ಹೇಳಿದ್ರಿ. ನಾವು ಈ ಸಂಖ್ಯೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಹೇಗೆ ನೀವು ಈ ಸಸ್ಯ ಪಾಲನೆ ಕೇಂದ್ರ ಯಾವ ಥರ ಮಾಡ್ಕೊಂಡಿದ್ದೀರಿ, ಹೇಗೆ ಮಾಡ್ತೀರಿ ಅದನ್ನು ಹೇಳಿ. ಅದು ನಾವು ಒಂದು ಮರಳಿಗೆ ಹಾಕ್ಬಿಟ್ರೆ ಕರೆಕ್ಟಾಗಿ ಒಂದೇ ಆಯ್ಕೆ ಸಸಿ ಬೀಜಗಳನ್ನ ಹಾಯ್ಕೊಂಡು ಮರಳಿಗೆ ತಪ್ಪಿದ್ರೆ ಒಂದು ಕುಕ್ಕಿಗೆ ಹಾಕಿಟ್ಬಿಟ್ರೆ ಒಂದು 40-45 ಇಷ್ಟೊಳಗೆಲ್ಲ ಮೊಳಕೆ ಬರ್ತದೆ. ಅದು ಅದನ್ನು ಔಷಧಿಗೆ ಗಂಜಲ ತಪ್ಪಿದ್ರೆ ಮಜ್ಜಿಗೆ ಅದರಲ್ಲಿ ನೆನೆಸಿಟ್ಟು ನಂತರ ಅದನ್ನ ಸಸಿ ಮಡಿ ಮಾಡ್ತೀವಿ. ಪ್ಲಾಸ್ಟಿಕ್ ಕವರ್ಗಳಿಗೆ ಹಾಕ್ತೀವಿ, ಕವರ್ಗೆ ಹಾಕ್ತೀವಿ. ಕವರ್ಗೆ ಮುಂಚೆ ಏನು ಹಾಕಿರ್ತೀರಾ? ಮಣ್ಣೆಲ್ಲ ಕಾಡು ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರ, ಕೆಂಪು ಮಣ್ಣು, ಇನ್ನು ಅದು ಬಿಟ್ಟರೆ ಇನ್ನು ಸ್ವಲ್ಪ DAP ಇಲ್ಲಾಂತಂದರೆ ಎರೆಹುಳಿ ಗೊಬ್ಬರ ಅಷ್ಟಾಕಿ ರೆಡಿ ಮಾಡ್ತೀವಿ. ಸಾಮಾನ್ಯವಾಗಿ ಎಷ್ಟು ವಯಸ್ಸಿನ ಸಸಿಗಳನ್ನು ನೀವು ಮಾರಾಟ ಮಾಡೋದು? ನಾವು ಏನೊಂದು 6 ತಿಂಗಳಿಂದ ವರ್ಷದೊಳಗಡೆ ಸಸಿ ಉಳಿಯಲ್ಲ ನಮ್ಮ ಹತ್ರ, ಅಷ್ಟು ಡಿಮ್ಯಾಂಡ್. ಹುಡುಕಲಿ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವುದೂ ಕೀಟ ರೋಗ ಏನು ಬರಲ್ವಾ? ಏನೂ ಬಂದಿಲ್ಲ, ಏನೂ ಬಂದಿಲ್ಲ, ಯಾವುದೇ ಥರನೂ ರೋಗ ಕಂಡು ಬಂದಿಲ್ಲ ನಮ್ಮಲ್ಲಿ. ನಿಮಗೆ ಆದಾಯದ ಮೂಲ, ಹೆಚ್ಚು ಆದಾಯ ಬರೋದು ಯಾವ ಬೆಳೆಯಲ್ಲಿ? ನಮಗೆ ಅಡಿಕೆ. ಅಡಿಕೆ? ಅಡಿಕೆ ಈ ಉತ್ಪನ್ನದ ಮಾರಾಟನೋ ಅಥವಾ ಈ ಸಸಿ ಮಡಿಗಳ? ಸಸಿ ಮಡಿ ಮತ್ತು ಉತ್ಪನ್ನದ ಮಾರಾಟ ಎರಡರಿಂದನೂ. ಹೇಳಿ, ಎಷ್ಟು ಸರಾಸರಿ ಉತ್ಪಾದನೆ ಆಗುತ್ತೆ ಒಂದು ಮರದಿಂದ? ಒಂದು ಮರದಿಂದ ಒಂದು 30-35 ಕೆಜಿ ಬರುತ್ತೆ ಪ್ರತಿ ವರ್ಷ. ಬರ್ತಾ ಇದೆ ಪ್ರತಿ ವರ್ಷ? ನಿಮ್ಮ ತಂದೆ ಕಾಲದಲ್ಲೂ ಬರ್ತಿತ್ತು, ಈಗಲೂ ಬರ್ತಾ? ಇವಾಗಲೂ ಬರ್ತೈತೆ. ಅದರಲ್ಲೇನು ಬದಲಾವಣೆ ಆಗಿಲ್ಲ? ಬದಲಾವಣೆ ಏನಿಲ್ಲ. ಪ್ರತಿ ವರ್ಷ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಅದರಿಂದ ನೀಟಾಗಿ ಇಟ್ಕೊಂಡಿದ್ದೀವಿ, ಖಂಡಿತವಾಗಿ ಬರ್ತೀವಿ. ನೀಟಾಗಿ ಇಟ್ಕೊಂಡಿದ್ದೀವಿ ಅಂದರೆ ಹೆಂಗೆ? ನೀರಿನ ವ್ಯವಸ್ಥೆ ಹೆಂಗೆ? ನೀರಿನ ವ್ಯವಸ್ಥೆ ಐತೆ, ಮಾರ್ಚಿ ಗಂಟನೂ ನೀರೈತೆ. ಇಲ್ಲ ಅಂತಂದರೆ ಫಸ್ಟೆಲ್ಲ ಹೊಳೆಯಿಂದ ಹೊಡಿತಾ ಇದ್ದು, 2-2 ಮೋಟ್ರ್ ಹಾಕೊಂಡು ಹೊಳೆಯಿಂದ ಹೊಡೆದು ಬೆಳೀತಾ ಇದ್ದು. ಇವಾಗ ಬಾವಿ ತೆಗೆಸ್ತು, ಬಾವಿ ಬತ್ತೋಯ್ತು, ಅದರಲ್ಲೂ ನೀರು ಸಿಗಲಿಲ್ಲ, ಮತ್ತೆ ಬೋರ್ ಹೊಡೆಸಿ ಬೆಳೀತಾ ಇದ್ವಿ. ಈಗ ಡ್ರಿಪ್ ಮಾಡಿಸಿದ್ದೀರಾ? ಇದು ಡ್ರಿಪ್ಪು ಮಾಡಿಸಿಲ್ಲ ನಾವು, ಬರೀ ಹಾಯಿಸಿ ಹಾಯಿಸ್ತೀವಿ, ಮತ್ತು 20 ದಿನಕ್ಕೆ ಒಂದ್ಸರಿ ನೀರು ಕೊಡ್ತೀನಿ ಅಷ್ಟೇ. ಜಾಸ್ತಿ ನೀರು ಬಿಡೋದಲ್ಲ ಇದಕ್ಕೆ ಅಡಿಕೆಗೆ, ಜಾಸ್ತಿ ನೀರು ಬಿಟ್ಟರೆ ಅರಳುದ್ರದು, ಮತ್ತು ಕೀಟಬಾಧೆಗಳು ಜಾಸ್ತಿ ಆಯ್ತವೆ. ಅದರಿಂದ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕೋದ್ರಿಂದ ನಾವು ಒಂದು 15 ದಿನಕ್ಕೆ 15 ರಿಂದ 20 ದಿನ ತಿಂಗಳಿಗೆ 2 ಸಲ ನೀರು ಕೊಡ್ತೀವಿ. ಅದರಿಂದ ಇಳುವರಿ ಚೆನ್ನಾಗಿ ಬರ್ತದೆ. ತಿಂಗಳಿಗೆ 2 ಸಾರಿ ಕೊಟ್ಟರೆ ಸಾಕು? ಸಾಕು. ಜಾಸ್ತಿ ಶೀತನ ಆದರೂ ಅರಳು ಉದುರೋಗೋದು ಆ ಥರ ಎಲ್ಲ ಆಯಿತು. ಈಗ ನೀವು ಎಷ್ಟು ರಾಸುಗಳನ್ನು ಸಾಕಿದ್ದೀರಿ? ಮೂರು ರಾಸು ಐತೆ. ಅಲ್ಲಿಗೆ ಮತ್ತೆ ಈ ಕ್ಷೇತ್ರಕ್ಕೆ ಬೇಕಾದಷ್ಟು ಕೊಟ್ಟಿಗೆ ಗೊಬ್ಬರ ಹೊರಗಡೆಯಿಂದ ತಗೋಬೇಕು. ತಗೋತೀವಿ. ಯಾರು ನಾವು ಗದ್ದೆಗೆ ಹಾಕಲ್ಲ ಅಂತವ್ರು ಅದಂತೆಲ್ಲ ತಗೋತೀವಿ. ಮುಂಚೆನೆ ನೋಡ್ಕೊಂಡಿರ್ತೀರಿ? ಮುಂಚೆನೆ ನೋಡ್ಕೊಂಡಿರ್ತೀವಿ, ಮುಂಚೆನೆ ನೋಡ್ಕೊಂಡು ತೆಗೆದು ಹಾಕ್ತೀವಿ ನಾವು. ಈಗ ಒಂದು ಗಿಡಕ್ಕೆ ವರ್ಷಕ್ಕೆ ಎಷ್ಟು ಸಲ ಕೊಟ್ಟಿಗೆ? ಎರಡು ಸಲ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಪ್ರತಿ ಗಿಡಕ್ಕೂ ಎರಡು ಸಲ ಬೀಳೋ ಥರ ನೋಡ್ಕೋತೀರಿ? ಹಾಕ್ತೀವಿ. ಹಾಗಾದ್ರೆ ಕೊಟ್ಟಿಗೆ ಗೊಬ್ಬರದ ಖರ್ಚು ಸುಮಾರು ಆಗುತ್ತೆ ನಿಮಗೆ? ಒಂದು ಎಕರೆಗೆ ಕಮ್ಮಿ ಅಂತಾರೋ 15-20 ಟ್ಯಾಕ್ಟ್ರು ಗೊಬ್ಬರ ಆಗಬೇಕು. ಎಷ್ಟೆಲ್ಲ ಬೇಕಾದಷ್ಟು ತಂದು ನೀವು ಅದನ್ನು ಹಾಕ್ತೀರಿ. ಈಗ ವರ್ಷ ವರ್ಷಕ್ಕೂ ಇಳುವರಿ ಜಾಸ್ತಿ ಆಗ್ತಿದೆಯೋ ಕಡಿಮೆ ಆಗ್ತಿದೆಯೋ ಅಷ್ಟೇ ಇದೆಯೋ ಹೆಂಗೆ ಸರ್? ಇವಾಗ ಜಾಸ್ತಿ ಆಯ್ತೈತೆ. ಪ್ರತಿ ವರ್ಷ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಆಗ್ತಾ ಇದ್ದೀನಿ. ಭತ್ತ ರೈಸ್ ಆಯ್ತೈತೆ ಹೊರತು ಕಮ್ಮಿ ಅಂತೂ ಆಗಿಲ್ಲ. ರೈಸ್ ಆಗ್ತಾ ಇದೆ ಅಂದರೆ ಎಷ್ಟು ಜಾಸ್ತಿ ಆಗ್ತಾ ಇದೆ? ಈಗ ನಾನು ಒಂದು 30-35 ಕ್ವಿಂಟಾಲ್ ಬೆಳೀತಾ ಇದ್ದೆ. ಅವಾಗ ಕೊಟ್ಟಿಗೆ ಗೊಬ್ಬರ ಹಾಕ್ತಿರ್ಲಿಲ್ಲ, ಮೇಂಟೈನ್ ಮಾಡ್ತಿರ್ಲಿಲ್ಲ, ನಾವು ಒಂದು ಸ್ವಲ್ಪ ಹೋದ ಕಡೆ ತಿರಿಕೊಂಡಿದ್ವು. ಇವಾಗ ಅದು ಎಲ್ಲ ಬಿಟ್ಟು ಬಂದು ಈಗ ನಾವು ಆರಾಮ ಮಾಡೋಕ್ಕೆ ಶುರು ಆದಮೇಲೆ ಈಗ ನಾವು ಹೆಚ್ಚು ಕಮ್ಮಿ 100-115 ಕ್ವಿಂಟಾಲ್ ಗಂಟನೂ ಅಡಿಕೆ ಕೆಡ್ತಾ ಇದೀವಿ ಎಕರೆಯಲ್ಲಿ. ಅಂದರೆ ಸ್ವಲ್ಪ ಗಮನ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ಚೆನ್ನಾಗಿ ಬರ್ತಾ, ಚೆನ್ನಾಗಿ ಇಳುವರಿ ಬರೋದು. ನೀವು ಹೇಳೋದು ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ರಿಂದ ಜಾಸ್ತಿ ಆಯಿತು. ಹೌದು. ಅದಲ್ಲದೆ ಇನ್ನೇನು ವಿಶೇಷಗಳು? ವಿಶೇಷ ಅಂತಂದರೆ ಜಾಸ್ತಿ ಆವಾಗ ನೀರು ಎಲ್ಲೋ ಒಂದು ಎಲ್ಲೋ ಒಂದು ಕಡೆ ಹೋಗೋದು, ಒಂದೇ ಮೂಲೆ ಕುಡಿಯೋದು, ಅರಳು ಉದುರೋದು, ಮತ್ತು ಶೀತ ಜಾಸ್ತಿ ಆಗಿ ಮರ ಎಲ್ಲ ಕೆಂಚಾಗೋದು. ತಿಂಗಳಿಗೊಂದ್ಸಲ 2 ಸಲ ನೀರು ಹಾಕಿದ್ರೆ ಎಲ್ಲ ಬಿಗಿ ಇರ್ತದೆ, ಅದರಿಂದ ಚೆನ್ನಾಗೇ ಫಸಲು ತೆಗಿಬೋದು. ಇದು ನಿಮ್ಮ ಅನುಭವ? ನನ್ನ ಅನುಭವ. ಇಷ್ಟು ಫಸಲು ಜಾಸ್ತಿ ಆಯಿತು, ಇದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಿದ್ದೀರ ದಿನೇಶ್? ಈಗ ಮಾರುಕಟ್ಟೆ ವ್ಯವಸ್ಥೆ ಏನಾಗಿದೆ, ನನಗೆ ಲೇಬರು ಕುಯ್ಯ ಲೇಬರ್ಗೂ ಅಂತ ಏನು ಗೊತ್ತಿರೋರು ಸಿಕ್ತಿಲ್ಲ. ಹುಡುಕ್ತಾ ಇದ್ದೀನಿ, ಸಿಕ್ಕಿದ್ರೆ ನಾನು ಡೈರೆಕ್ಟು ಮಾರ್ಕೆಟಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈಗ ಇಲ್ಲೇ ಬಂದು ತೊಗೊಂಡೋಗ್ತಾರೆ? ಇವಾಗ ಇಲ್ಲೇ ಬಂದು ತೊಗೊಂಡೋಗ್ತಾರೆ. ಏನು ರೇಟ್ ಕೊಡ್ತಾರೆ ಅವರು? ಸರ್, ಅಲ್ಲಿ ಮಾರುಕಟ್ಟೆಯಲ್ಲಿ 5,500-6,000 ಇದ್ದರೆ ನಮಗೆ ಇಲ್ಲಿ 300-400 ರೂಪಾಯಿ ಡಿಫ್ರೆನ್ಸು ತೊಗೊಂಡೋಗ್ತಾರೆ, ಸಿಗುತ್ತೆ. ಅದು ನಿಮಗೆ ಗೊತ್ತಿರಬೇಕು ಮಾರುಕಟ್ಟೆಯಲ್ಲಿ ಎಷ್ಟು ನಡೀತಾ ಇದೆ ಅಂತ. ಮಾರುಕಟ್ಟೆಯಲ್ಲಿ ಈಗ ಒಂದು ಇವತ್ತು ಮಾರ್ಕೆಟು 8,000 ಮಾರ್ಕೆಟ್ ಇದ್ದರೆ ನಮಗೆ ಕೊಡೋದಿಲ್ಲ 5,300, 5,400 ಈ ಥರ ಕೊಟ್ಟು ತೊಗೊಂಡೋಗ್ತಾರೆ. ಪರವಾಗಿಲ್ಲ ಅನ್ಸುತ್ತ ನಿಮ್ಗೆ? ಅದು ಪರವಾಗಿಲ್ಲ ಅಂತಾರೆ. ಈಗ ನಾನೇ ಕಟಿಂಗ್ ಮಾಡಿ ನಾನೇ ತೊಗೊಂಡೋಗಿ ಹಾಕಿದ್ರೆ 1 ಕ್ವಿಂಟಾಲ್ಗೆ 100 ರೂಪಾಯಿ ಖರ್ಚು ಬರ್ತದೆ. ನಾನು ಡೆಲಿವರಿ ತೊಗೊಂಡೋಗಿ ಕೊಟ್ಟರೆ ಅಲ್ಲಿಗೆ 100 ರೂಪಾಯಿ 150 ರೂಪಾಯಿ ಖರ್ಚು ಬೀಳ್ತದೆ. ನಾನೇ ತೊಗೊಂಡೋಗಿ ಮಾಡಿದ್ರೆ 150 ರೂಪಾಯಿ ಖರ್ಚು ಬೀಳ್ತದೆ. ಈಗ ನನಗೂ ಒಂದು 300-400 ರೂಪಾಯಿ ಸೇವ್ ಆಗ್ತದೆ ನಾನೇ ಮಾಡಿದ್ರೆ. ಇಲ್ಲೇ ಅವ್ರು ಇಲ್ಲಿ ಬಂದು ತೊಗೊಂಡೋದ್ರೆ ಅವ್ರಿಗೆ ಸ್ವಲ್ಪ ಆದಾಯ ಮಾಡ್ತಾರೆ. ಅದರಿಂದ ಪರವಾಗಿಲ್ಲ ಅನ್ಸುತ್ತೆ ನಿಮಗೆ? ಅದೇ ಪರವಾಗಿಲ್ಲ. ಐ ಟಿ ಐ ನೀವು ಓದಿದ್ದು ಫಿಟ್ಟರ್ ಟ್ರೇಡ್, ಫಿಟ್ಟರ್ ಅದಕ್ಕೂ ಇದಕ್ಕೂ ಕೆಲಸಕ್ಕೂ ಏನಾದ್ರೂ ಅನುಕೂಲ ಆಯ್ತಾ? ಸರ್, ಇದು ನಂದು ನಮ್ಮ ತಾತನ ಕಾಲದಿಂದನೂ ಆರಂಭ ಅಂತಲೇ ಮಾಡಿರೋದು. ಯಾಕೆಂದರೆ ನನಗೆ ಒಂದ್ಸಲ ಕೆಲಸ ಸಿಕ್ಕಿತ್ತು, ಗೌರ್ಮೆಂಟ್ ಕೆಲಸ ಸಿಕ್ಕಿತ್ತು, ಪೊಲೀಸ್ ಕೆಲಸ ಎಲ್ಲ ಥರನೂ ಪಾಸ್ ಆಗಿತ್ತು. ರಿಪೋರ್ಟ್ ಬಂತು, ಡ್ಯೂಟಿ ರಿಪೋರ್ಟು ಅಂದರೆ ನಾನು ಹೋಗೋಕ್ಕೆ ಆಗಲಿಲ್ಲ, ಮನೆಯಲ್ಲಿ ಆರಂಭ ಎಲ್ಲ ಮಾಡೋರು ಇರಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ತಾತ ನಮ್ಮ ಅಪ್ಪ ಎಲ್ಲ ಒಂದು ಸ್ವಲ್ಪ ಏಜ್ ಆಗಿತ್ತು, ಅದಕ್ಕೋಸ್ಕರ ಆರಂಭ ಮಾಡ್ಕೊಂಡೆ ಬದುಕೋಣ. ನಿಮ್ಗೇನು ಬೇಜಾರಿಲ್ಲ ಅದ್ರ ಬಗ್ಗೆ? ಇಲ್ಲ ಇಲ್ಲ, ಬೇಜಾರಿ, ಚೆನ್ನಾಗಿ ಬದುಕ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬದುಕ್ತಾ ಇದ್ದೀನಿ. ಏನು ಆದಾಯ ಪ್ರತಿ ತಿಂಗಳು ನೀವು ಸಂಪಾದನೆ ಮಾಡ್ತೀರಿ, ಯಾವ್ಯಾವ್ದ್ರಲ್ಲಿ ಸಂಪಾದನೆ ಮಾಡ್ತೀರಿ ಹೇಳಿ ಸರ್? ಪ್ರತಿ ತಿಂಗಳು ಈಗ ಬರೀ ಈಗ ನರ್ಸರಿ ಒಂದು ಆಯಿತು, ನರ್ಸರಿ ಹೆಂಗೆ ಹೋದ್ರು ಅಡಿಕೆ ಕೊಯ್ಲು, ಅಡಿಕೆ ಕೊಯ್ಲು ಏನು ಮಾಡೋಕೆ ಹೋಗಲ್ಲ, ಅಲ್ಲ ಅವರೇ ಬಂದು ಬರುವಂಥ ಆದಾಯ ಹೇಳಿದ್ದು ಆದಾಯ ಈಗ ತೆಂಗು ಹೆಂಗೆ ಹೋದ್ರು ಒಂದು 2-2.5 ಸಾವಿರ ಕಾಯಿ ಬೀಳ್ತದೆ, 2 ತಿಂಗಳಿಗೊಂದ್ಸಲಿ ಕೆಡಗಿಸ್ತೀನಿ. ಎಳ್ನೀರೋ ಕಾಯಿ? ಎಳ್ನೀರಲ್ಲ, ಎಳ್ನೀರು ಕೆಡಗಿಸಲ್ಲ. ಎಳ್ನೀರು ಕೆಡಗಿದ್ರೆ ಮರ ಫಾಸ್ಟ್ ಆಯ್ತದೆ, ಬೇಗ ಬೆಳೆದು ಬಿಡ್ತದೆ ಗಿಡ, ಅದರಿಂದ ಎಳ್ನೀರು ಕೆಡಗಿಸೋಕ್ಕೋಗಲ್ಲ. ಎಳ್ನೀರು ಕೆಡಗಿಸೋದು ಅಂತಾರೆ ನುಸಿ ರೋಗಗಳು ಬಂದಾಗ ಮಾತ್ರ, ವರ್ಷಕ್ಕೆ ಒಂದ್ಸಲ ಮಾತ್ರ ಪೂರ್ತಿ ಇರಬರ ಒಂಬಳೆ ಎಲ್ಲ ನೀಟಾಗಿ ಕುಯಿಸ್ಬಿಟ್ಟು ಬಿಟ್ಟರೆ ಎಲ್ಲ ಸ್ವಲ್ಪ ನುಸಿ ರೋಗನೂ ಕಮ್ಮಿ ಆಯ್ತದೆ, ಬರೋ ಒಂಬಳೆ ನೀಟಾಗಿ ಬಿಡ್ತದೆ. ಆ ಥರ ಆಗಿದೆಯಾ? ಆಗಿದೆ ಆಗಿದೆ. ಅದೇ ನನ್ನ ಅನುಭವದಲ್ಲಿ ಒಂಬಳೆ ಒಂದು ಒಂಬಳೆ ಬಿಟ್ಟು ಸಣ್ಣ ಮರಿಗಳು ಮೊಟ್ಟೆಗಳು ಪೂರ್ತಿ ಸಮೇತ ಕ್ಲೀನ್ ಮಾಡಿ ರೆಡಿ ಮಾಡಿ ಆದಮೇಲೆ ನೆಕ್ಸ್ಟ್ ಒಂಬಳೆ ನೀಟಾಗಿ ಬಿಡ್ತದೆ, ತೊಂದರೆ ಆಗಿಲ್ಲ. ತೊಂದರೆ ಆಗಿಲ್ಲ. ಅದೆಂಗೆ ಗೊತ್ತಾಯ್ತು ಹಂಗೆ ಮಾಡಬೇಕು ಅಂತ? ಇದು ಯಾರೋ ಒಬ್ಬರು ಹೇಳ್ತಾ ಇದ್ರು, ಯಾವುದೋ ಒಂದು ಜಾಗದಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ರು. ಅದನ್ನು ಒಂದು ಮರ ಟೆಸ್ಟ್ ಮಾಡವ ಅಂದ್ಬಿಟ್ಟು ಮಾಡಿದೆ, ಅದ್ರ ಪ್ರತಿಫಲ ನೋಡಿದೆ. ಅದರಿಂದ ಪ್ರತಿ ವರ್ಷ ಯಾವ್ದಾದ್ರು ನುಸಿ ಮರ ಐತೆ ಅದರಿಂದ ಎಲ್ಲ ಪೂರ್ತಿ ತೆಗೆದುಬಿಡ್ತೀನಿ. ಈ ತೆಂಗು ಅಡಿಕೆಗೆ ಸಂಬಂಧಪಟ್ಟ ಹಾಗೆ ಇನ್ನೇನು ಸಮಸ್ಯೆಗಳನ್ನು ನೀವು ಗಮನಿಸಿದ್ದೀರಿ, ಮತ್ತು ಯಾಕೆ ನೀವೇ ಪ್ರಯತ್ನ ಮಾಡಬಾರ್ದು ಅಂತ ಮಾಡಿ ಒಂದು ಯಶಸ್ಸು ನಿಮಗೆ ಸಿಕ್ಕಿದೆ, ಆ ಅನುಭವವನ್ನು ಹೇಳ್ಕೊಳ್ಳಿ ನಮ್ಮೊಂದಿಗೆ. ಅನುಭವ ಐತೆ ಏನಪ್ಪ ಅಂದರೆ, ಸ್ವಲ್ಪ ಹುಡುಕ್ತಾ ಇದ್ದೀನಿ, ಲೇಬರ್ ಸಿಕ್ಕಿದ್ರೆ ನನಗೆ, ಕುಯ್ಯವರು ಲೇಬರ್ ಸಿಕ್ಕಿದ್ರೆ ನಾನು ಖಂಡಿತವಾಗಿ ಅದು ಮಾಡೇ ಮಾಡ್ತೀನಿ, ಅದೊಂದು ಆಸೆ ಐತೆ. ಅಲ್ಲ, ಕೀಟ ರೋಗ ಇದೆಲ್ಲ ಏನು ತೊಂದರೆ ಬಂದಿಲ್ಲ? ಇಲ್ಲ, ಬಂದಿಲ್ಲ, ಕೀಟ ರೋಗ ಏನೂ ಬಂದಿಲ್ಲ. ಆದರೆ ನನ್ನ ಒಂದು ಲೆಕ್ಕಾಚಾರದಲ್ಲಿ ಒಂದು ಸ್ವಲ್ಪ ನೀರು ಎಷ್ಟು ಗಿಡಕ್ಕೆ ಎಷ್ಟು ಕುಡಿಸ್ಬೇಕು ಅಷ್ಟು ಮಾತ್ರ ಕುಡಿಸಿದ್ರೆ ಗಿಡನೂ ಆರೋಗ್ಯವಾಗಿರ್ತದೆ, ಒಂದು ಸಮೃದ್ಧಿಯಾಗಿ ಫಲ ಬರ್ತದೆ. ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ಭತ್ತ ಯಾವ ತಳಿ ಬೆಳೀತಾ ಇದ್ದೀರಿ, ಮತ್ತು ವರ್ಷದಲ್ಲಿ ಎಷ್ಟು ಬೆಳೆ ಬೆಳೀತೀರಿ, ಅದಕ್ಕೆ ಬೇಕಾದಂತಹ ಗೊಬ್ಬರಗಳ ಒಂದು ಪೂರೈಕೆ ಯಾವ ಥರ ಮಾಡ್ತಾಯಿದ್ದೀರಿ? ಸರ್, ಪ್ರತಿ ವರ್ಷ ನಾವು ಭತ್ತಕ್ಕೂ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಮತ್ತು ಹಸಿರು ಗಿಡಗಳು ಬೆಳಿತೀವಿ, ಹುಳ್ಳಿ, ಸಸ್ವಿನಿ, ಮತ್ತು ಸೆಣಬು, ಇದನ್ನು ಎಲ್ಲ ಮಿಕ್ಸ್ ಮಾಡಿ ಉಳುಮೆ ಮಾಡಿ ನೀರು ಬಂದಮೇಲೆ ನೀರು ಬಿಟ್ಕೊಂಡು ನಾಟಿ ಮಾಡಿಸ್ತೀವಿ. ತಳಿ ಯಾವುದು? ಸಣ್ಮದು. ಇನ್ನು ಅದು ಬಿಟ್ರೆ ಇನ್ನು ವಿ ಎನ್ ಆರು. ಏನು ಇಳುವರಿ ಬರುತ್ತೆ? ಇಳುವರಿ ಸರ್, ವಿ ಎನ್ ಆರು ಬಂದು ಒಂದು 50-60 ಮೂಟೆ ಬೀಳ್ತದೆ. ಈ ಕಟಾವಾಗೆಲ್ಲ ಯಂತ್ರ ನಾಟಿ ಮಾಡೋಕ್ಕೆ ಯಂತ್ರ ಉಪಯೋಗಿಸ್ತೀವಿ? ಇಲ್ಲ ಇಲ್ಲ, ಎಲ್ಲ ಕೈ ಆಳು, ನಾಟಿ ಆಳು, ಎಣ್ಣಾಳುಗಳೇ ನಾಟಿ ಮಾಡಿಸ್ತೀವಿ. ಈಗ ತರಕಾರಿ ಒಳ್ಳೆ ಬೆಲೆ ಇಲ್ಲ ಅನ್ಕೊಂಡು ಭತ್ತ ಭತ್ತ ಹಾಕಿದೀನಿ. ಭತ್ತ ಹಾಕಿದ್ರಿ ನೀವು? ತರಕಾರಿ ನಮಗೆ ಬಿಟ್ಟು ತರಕಾರಿ ಹಾಕಿರೋನು ನೋಡಿದೀವಿ ನಾವು. ನಿಮ್ದೊಂಥರ ಬೇರೆ ಥರನೇ? ಬೇರೆ ಥರ ಅನುಭವ ಅಂತ ಅಂದರೆ ಸರ್, ಹೆಚ್ಚು ಕಮ್ಮಿ ನಾನು ಒಂದು ಏನು 4-5 ವರ್ಷದಿಂದನು ಎಲ್ಲ ತಳಿನೂ ಬೆಳೆದಿದ್ದೀನಿ, ಬ್ಯಾಚ್ ಬೈ ಬ್ಯಾಚು ಮಾಡಿದ್ದೀನಿ. ಯಾವುದೇ ಥರನು ಈಗ ನಾವು ತಗೊಂಡು ಹಾಕೋದೇ ಒಂದು ರೈಟು, ಅವ್ರು ಕೊಡೋದೇ ಒಂದು ರೈಟು, ಅದಕ್ಕೆ ಬೇಡ ಬೇಡ ಅಂದ್ಬಿಟ್ಟು ನಾನು. ಬೆಳೆಯುವಾಗಿದ್ದ ರೇಟು ನೀವು ಮಾರುವಾಗಿರಲ್ಲ? ಇರಲ್ಲ, ಅದು ಮುಖ್ಯ ಅಲ್ವಾ? ಹೌದು. ಯಾಕಂಗಾಗುತ್ತೆ? ಏನು ಒಂದೇ ಬೆಳೆಯನ್ನು ಎಲ್ಲರೂ ಬೆಳೆಯೋದ್ರಿಂದ? ಒಂದೇ ಬೆಳೆ ಬೆಳೆಯೋದ್ರಿಂದ ಅಂತಲ್ಲ, ಒಂದು ಕೀಟಬಾಧೆಗಳು, ಊಜಿಗಳು ಜಾಸ್ತಿ ಆಯಿತು ಈ 3 ವರ್ಷದಿಂದ. ತುಂಬ ಊಜಿ ಕಾಟ ತುಂಬಾ ಐತೆ. ಸಸ್ಯ ಸಂರಕ್ಷಣೆ ಖರ್ಚು ಜಾಸ್ತಿ ಆಯಿತು. ಹಾಂ, ಖರ್ಚುಗಳು ಜಾಸ್ತಿ ಆಯಿತು, ಮತ್ತು ಕೂಲಿನೂ ಜಾಸ್ತಿ. ಇಲ್ಲ, ಕೂಲಿಗೆ ಕೊಡೋಕ್ಕೂ ಆಗ್ದಂಗೆ, ಈ ಕಡೆ ಬೀಜದ್ದು ದುಡ್ಡು ಎತ್ಕೊಳಕ್ಕಾಗ್ದಂಗೆ ಬೇಡ ಅಂತ ಅಂದ್ಬಿಟ್ಟು ನಾನು ಅದಕ್ಕೆಲ್ಲ ಹೋಲಿಸಿದ್ರೆ ಭತ್ತನೇ ವಾಸಿ. ಭತ್ತನೇ ಬೆಟರು, ಲೇಬರ್ ಕಮ್ಮಿ, ನೀಟಾಗಿ ತೋಟ ನೋಡ್ಕೋಬೋದು ಅಂದ್ಬಿಟ್ಟು ನಾನು. ಈಗ ಬಾಳೆನೂ ಹಾಕಿದ್ದೀರಿ, ಎಷ್ಟು ಸಸಿಗಳಿದೆ ಅಂತ ಹೇಳಿದ್ರೆ? 1.5 ವರ್ಷ. ಯಾವುದು? ಏಲಕ್ಕಿ. ಏಲಕ್ಕಿ ಬೆಳೆ. ಏನು ಅಂತೇನ ಬಾಳೆನೋ ಕೂಳೆನೋ? ಅದು ಅದು ಎರಡನೇ ಬೆಳೆ ಸರ್. ಅದು ಎರಡನೇ ಬೆಳೆ. ಹೌದಾ? ಎಷ್ಟು ಬಂದಿತ್ತು ಇಳುವರಿ? ಸರ್, ಇಳುವರಿ ನನಗೆ ಇದ್ರ ಲೆಕ್ಕ ಕೊಟ್ಬಿಟ್ಟಿದೆ, ಗೊನೆ ಲೆಕ್ಕ ಕೊಟ್ಬಿಟ್ಟಿದೆ. ಒಂದು ಗೊನೆಗೆ 350 ರೂಪಾಯಿ ನಾನು ಕೊಟ್ಟಿದ್ದೆ. ಅಲ್ಲ, ಎಷ್ಟು ಕ್ವಿಂಟಲ್ ಬಂದಿತ್ತು ಅಂತೆ? ಕ್ವಿಂಟಲ್ ಅಂದರೆ ಪೀಸ್ ಲೆಕ್ಕ ಕೊಟ್ಬಿಟ್ಟಿದೆ. ಎಷ್ಟು ಗೊನೆ ಬಂದಿತ್ತು ಸುಮಾರು? ಎಷ್ಟು? 1400 ಗೊನೆ ಬಂದಿತ್ತು. ಒಂದು ಗೊನೆ ತೂಕ ಸರಾಸರಿ? ಸರಾಸರಿ ಒಂದು 15-16 ಕೆಜಿ. ಒಂದು ಗೊನೆನ 300 ರೂಪಾಯಿ ಥರ ಮಾರ್ಬಿಟ್ಟು ಅವ್ರೇಜ್? 350 ರೂಪಾಯಿ ದಪ್ಪದು ಚಿಕ್ಕದು ಅಂತ ಅಂದ್ಬಿಟ್ಟು ಅವ್ರೇಜಲ್ಲಿ ತೋಟನೇ ಕೊಟ್ಬಿಡ. ಹೌದಾ? ಪರವಾಗಿಲ್ಲ ಅನ್ನಿಸ್ತು. ಅದು ಪರವಾಗಿಲ್ಲ, ಉಂಡೆ ಲೆಕ್ಕ ಕೊಟ್ಬಿಡೋದು ಒಳ್ಳೆ ಲೆಕ್ಕ ಅನ್ನಿಸ್ತು. ಮತ್ತು ನಾವು ಬಂದು ಬನ್ನಿ ಗೊನೆ ಬಂದೈತೆ ಬನ್ನಿ ಬನ್ನಿ, ಅವರು ರೇಟ್ ಇರಲ್ಲ ಏನಿಲ್ಲ, ಆ ಉದ್ದೇಶಕ್ಕೋಸ್ಕರ ಒಂದಿನ ಬರ್ತಾರೆ ಒಂದಿನ ಬರಲ್ಲ. ಕೆಜಿಗೆ ಎಷ್ಟು ಸಿಕ್ಕಂಗಾಯ್ತು ನಿಮಗೆ? ಕೆಜಿ ಅವರೇಜು ಅಂದರೆ 10 ರೂಪಾಯಿ ಸಿಕ್ಕಂಗಾಯ್ತಾ? ಹ್ಞೂ, ಸಿಗುತ್ತೆ. ಹ್ಞೂ, 30 ಕೆಜಿ. 30 ಕೆಜಿ? 30 ಕೆಜಿ ಅಲ್ಲ, 5 ರೂಪಾಯಿನೂ ಸಿಗ್ತದೆ. ಹ್ಞೂ ಹ್ಞೂ, ಪರವಾಗಿಲ್ಲ ಅನ್ನಿಸ್ತಾ ನಿಮಗೆ? ಪರವಾಗಿಲ್ಲ. ಬಾಳೆಗೆ ಬೇಕಾದಂಥ ಗೊಬ್ಬರ, ನೀರಿನ ವ್ಯವಸ್ಥೆ ಅದೆಲ್ಲ ಹೆಂಗೆ ಮಾಡ್ಕೊಂಡಿದ್ದೀರಿ? ನೀರಿನ ವ್ಯವಸ್ಥೆ ನಮ್ಮದು ಎಲ್ಲ ಬೋರಲ್ಲೇ. ಈಗ ಆಯಿಸೋ ನೀರು? ಆಯಿ ನೀರು ಪಟ ಮಾಡಿದ್ದೀನಿ, ಎಲ್ಲ ಆಯಿ ನೀರಲ್ಲೇ ಮಾಡ್ತಾ ಇರೋದು. ಸಾಕಷ್ಟು ಬೋರ್ ನೀರು ಸಿಗುತ್ತೆ? ನೀರೈತೆ. ನೀರು ಅಂದರೆ ನಮಗೆ 2-2.5 ಇಂಚ್ 2.5 ಇಂಚ್ ನೀರಲ್ಲಿ 3 ಕಲಕ್ರೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಹ್ಞೂ, ಮಾಡ್ಬೋದು ಮನಸ್ಸು ಮಾಡಿದ್ರೆ. ಮೇಂಟೈನ್ ಮಾಡ್ತಾ ಇದ್ದೀನಿ, ಆಯಿ ನೀರಲ್ಲೇ ಅಷ್ಟು ಮೇಂಟೈನ್ ಮಾಡ್ತಾ ಇದ್ದೀನಿ. ಬರೋದು 3 ಅವರ್ ಕರೆಂಟು. ಎಷ್ಟು ದಿನಕ್ಕೊಂದ್ಸಲ ನೀರು ಕೊಡ್ತೀರಿ ಬಾಳೆಗೆ? ಬಾಳೆಗೆ ಸರ್ ನಾನು 10 ದಿನಕ್ಕೊಂದ್ಸಲ ಕೊಡ್ತೀನಿ. ಅಷ್ಟು ಮಾಡಿದ್ರೆ ಸಾಕು. ಅಂತರ್ ಬೆಳೆಯಾಗಿ ಇನ್ನೇನು ಬೆಳಿಬೇಕು ಅಂತ ನೀವು ಪ್ರಯತ್ನ ಮಾಡಲಿಲ್ವಾ? ಪ್ರಯತ್ನ ಮಾಡಿಲ್ಲ, ಯಾವುದೇ ಅಂತರ ಬೆಳೆ ಯಾವುದು ಮಾಡಿಲ್ಲ ಒಟ್ಟಿನಲ್ಲಿ. ಮುಂದೆ ಮಾಡಬೇಕು ಅಂತ ಇದ್ದೀನಿ. ಈ ಬಾಳೆಗೂ ಸಹ ನಿಮಗೆ ಏನು ಆದಾಯ ಸಿಗ್ತಾ ಇದೆ, ನಿಮಗೆ ತೃಪ್ತಿ ಇದೆ? ತೃಪ್ತಿ ಇದೆ. ಅದಕ್ಕಿಂತ ಮುಖ್ಯವಾಗಿ ನೀವು ವರ್ಷದಲ್ಲಿ ಸ್ವಲ್ಪ ತಿಂಗಳ ಕಾಲ ಭತ್ತನ ಖರೀದಿ ಮಾಡಿ ಮಾರಾಟ ಮಾಡಿ ಮಾಡ್ತೀನಿ, ಹೊರ ರಾಜ್ಯಗಳಿಗೆಲ್ಲ ಹೋಗಿ ಅದರಲ್ಲೂ ಸ್ವಲ್ಪ ಆದಾಯವನ್ನು ಗಳಿಸ್ತೀರಾ? ಖಂಡಿತ. ಹೇಳಿ, ಆ ಒಂದು ಅನುಭವ ಹೆಂಗಿದೆ, ಹೆಂಗನ್ಸುತ್ತೆ ನಿಮಗೆ? ನೀವೇ ರೈತರಿಂದ ಇಲ್ಲಿ ತೊಗೊಂಡೋಗಿ ಇನ್ನಷ್ಟು ಮಾರೋದು ಹೆಂಗ ಅನ್ಸುತ್ತೆ ನಿಮ್ಗೆ ಕೆಲಸ? ಯಾಕೆಂದ್ರೆ ಒಬ್ಬ ರೈತ ಸಾಲ ಮಾಡಿರ್ತಾನೆ, ಅವನಿಗೆ ಅರ್ಜೆಂಟ್ ದುಡ್ಡು ಬೇಕು, ಅದನ್ನ ತಗೋತೀನಿ, ಇನ್ನೊಬ್ಬ ದಳ್ಳಿ ಏನ್ ಮಾಡ್ತಾವನೆ ಅದನ್ನ 20 ರೂಪಾಯಿ ಜಾಸ್ತಿ ಕೊಡ್ತಾ ಇದೀನಿ, ಆ ದಳ್ಳಿಗೆ ಗಿಂತ 20 ರೂಪಾಯಿ ಜಾಸ್ತಿ ಕೊಡ್ತೀನಿ, ತಗೊಂಡೋಯ್ತೀನಿ ಕೊಡ್ತೀನಿ, ತಗೊಂಬಂದು ದುಡ್ಡು ಕೊಡ್ತೀನಿ. ಅದರಿಂದ ಒಬ್ಬ ರೈತಂಗೆ ಇನ್ನೊಬ್ಬ ದಳ್ಳಾಳಿ ಹೊರಗಡೆ ಅವನೊಬ್ಬ ಬಂದು ಅವ್ರಿಗೆ ಇದ್ ಮಾಡಕ್ಕಿಂತ ಬದಲು ನಮ್ಮೂರಿಂದ ನಾನೇ ಮಾಡ್ಬೇಕು. ನೀವ್ ಯಾವ ಕೆಲಸ ಮಾಡ್ತಿದ್ದೀವಿ? ನಮ್ಮೂರ್ ಜನಕ್ಕೆ ಅದೇ 20 ರೂಪಾಯಿ ಜಾಸ್ತಿ ಸಿಗ್ಲಿ. ಹಿಂಗ್ ಮಾಡ್ಬೇಕು ಅಂತ ಹೆಂಗ ಅನಿಸ್ತು ನಿಮ್ಗೆ? ಯಾವಾಗ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀವಿ? ಇದು ಸುಮಾರು ನನ್ಗೆ ಒಂದ 4-5 ವರ್ಷದಿಂದನೇ ಅನ್ನಿಸ್ತು. ದುಡ್ಡು ಕಾಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅದಕ್ಕೋಸ್ಕರ ನಾನು ಈಗ ಮಾಡ್ಲೇಬೇಕು ಅನ್ನೋ ಆಟಕ್ಕೆ ನರ್ಸರಿ ಮಾಡಿದೆ, ತೋಟದಲ್ಲಿ ಆದಾಯ ಮಾಡಿದೆ. ಆದಾಯ ಮಾಡಿ ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡು ಉಳಿಸ್ಕೊಂಡು ಮನೆ ನೋಡ್ಕೊಂಡು ಇವಾಗ ನಾನು ದಳ್ಳಾಳಿ ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್. ವರ್ಷದಲ್ಲಿ ಒಂದೆರಡು ತಿಂಗಳು ಅದು ಮಾಡ್ತೀನಿ. ವರ್ಷದಲ್ಲಿ 1-2 ತಿಂಗಳು ಮಾಡ್ತೀನಿ. ಮುಂದಿನ ಬೇರೆ ಸಮಯ ಎಲ್ಲ ನಿಮ್ಮ ಭೂಮಿಯಲ್ಲೇ ಮಾಡ್ತೀನಿ. ಒಂದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ನಿಮ್ಮ ಭೂಮಿಲಿ ಕಳಿತೀರಿ ನೀವು? ನಾನು ಬೆಳಿಗ್ಗೆ 6 ಗಂಟೆಗೆ ಬಂದರೆ 10-11 ಗಂಟೆ ನಮ್ಮ ತೋಟದಲ್ಲೇ ಕೆಲಸ ಮಾಡ್ತೀನಿ ನಾನು. ಇನ್ನು ಇತ್ತೀಚಿನ ಮಾಡ್ತೀನಿ ಈ ತೋಟಗಾರಿಕೆ ಬೆಳೆಗಳಲ್ಲಿ ಮುಖ್ಯವಾಗಿ ಈ ಬೆಳೆ ತ್ಯಾಜ್ಯಗಳು ಏನು ಬರುತ್ತೆ, ತೆಂಗಿನ ಗರಿ, ಅಡಕೆ ಗರಿ, ಇವುಗಳನ್ನೆಲ್ಲ ಇದರ ಒಂದು ನಿರ್ವಹಣೆ ಅದು ಎಲ್ಲ ಅಡಕೆ ಗಿಡದ ಹತ್ರನೇ ಹಾಕ್ಬಿಡ್ತೀನಿ ನಾನು, ಅಲ್ಲೇ ಅದೇ ಗೊಬ್ಬರ ಮಾಡಬೇಕು. ಈಗ ಗೊಬ್ಬರ ಹಾಕರೆ ಎರೆಹುಳಗಳೆಲ್ಲ ಜಾಸ್ತಿ ಆಯ್ತದೆ, ಗಿಡ ಭೂಮಿ ಸ್ವಲ್ಪ ಪಸಿ ಆಯ್ತದೆ, ಇಲ್ಲ ಹೊರಗಡೆ ಹಾಕ್ಬಿಟ್ಟು ಬೆಂಕಿ ಹಾಕಿದ್ರೆ ಅದು ಏನು ಪ್ರಯೋಜನ ಆಗಲ್ಲ, ಮತ್ತೆ ಬೇರೆಯವ್ರಿಗೆ ಒಲೆಗೆ ಅದಕ್ಕೂ ಕೊಡಕ್ ಹೋಗಲ್ಲ ನಾನು. ಒಟ್ಟಲ್ಲಿ ಅಲ್ಲಿ ಬಿದ್ದಿದ್ದ ಗರಿಗಳೆಲ್ಲ ಅಲ್ಲೇ ಕತ್ತರಿಸಿ ಅಲ್ಲೇ ಗೊಬ್ಬರ ಮಾಡ್ತೀನಿ. ಅಲ್ಲ ತೋಟದಿಂದ ಹೊರಗಡೆ ಹೋಗಲ್ಲ? ಯಾವ ಹೋಗಲ್ಲ. ಬಾಳೆ ತ್ಯಾಜ್ಯಗಳು ಅದೆಲ್ಲ ಅಲ್ಲೇ ಕಟ್ ಮಾಡ್ತೀನಿ, ಅಲ್ಲಿಗೆ ಹಾಕ್ತೀನಿ. ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಬೆಳಿತೀನಿ ಅದನ್ನ ಅಲ್ಲೇ. ಹಿಂಗ್ ಮಾಡೋದ್ರಿಂದ ಏನಾದ್ರು ಬದಲಾವಣೆಗಳನ್ನು ಗಮನಿಸಿ? ಬದಲಾವಣೆ ಅಂದ್ರೆ ಸ್ವಲ್ಪ ಗೌರ್ಮೆಂಟ್ ಗೊಬ್ಬರ ಅವಾಯ್ಡ್ ಮಾಡ್ಕೊಂಡು ಸ್ವಲ್ಪ ಭೂಮಿನೂ ಸ್ವಲ್ಪ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಭಾವನೆ ಹುಟ್ಟಿತು ನನಗೆ. ಖರ್ಚು ಕಡಿಮೆ ಆಗಿದೆ, ಖರ್ಚು ಕಮ್ಮಿ ಆಯ್ತು, ಗೊಬ್ಬರದ ಖರ್ಚು ಕಮ್ಮಿ ಆಗೈತೆ. ಈಗ ನಿಮ್ಮ ಎಕರೆಗೆ ಮೊದಲು ಆಗ 1 ಎಕರೆ ಭತ್ತ ಬೆಳಿತೀನಿ ಅಂತಾರೆ, 1 ಎಕರೆಗೆ 2 ಮೂಟೆ ಗೊಬ್ಬರ ಅಡಿ ಕೆಳಗಡೆ ಹಾಕ್ತಿದ್ರು. ಇವಾಗ ನಾನು ಗೊಬ್ಬರ ಹಾಕ್ತಾ ಇಲ್ಲ, 1 ಮೂಟೆ ಹಾಕ್ತೀನಿ, ಅದು ನೋಡ್ಕೊಂಡು ಹಾಕ್ತೀನಿ. ಈಗ ಅಲ್ಲೇ 3-4 ವರ್ಷದಿಂದ ನೋಡ್ಕೊಂಡು ಆ ನಿವೇಶ ಇದ್ರೆ ಹಾಕ್ಲೇಬೇಕು ಅಂದಾಗ ಚೆನ್ನಾಗಿ ಬರಲಿಲ್ಲ ಅನ್ನೋ ಕಡೆ 1 ಮೂಟೆ ತಗೊಂಡು ಇಡೀ 1 ಎಕರೆಗೆಲ್ಲ ಹಾಕೊಂಡು ಬೆಳಿತಾ ಇದ್ದೀನಿ. 1 ಎಕರೆಗೆ ಕಮ್ಮಿ ಅಂದ್ರೆ 55-60 ಮೂಟೆ ಬೆಳಿತಾ ಇದ್ದೀನಿ. ಒಳ್ಳೆ ಇಳುವರಿ ಚೆನ್ನಾಗಿ ಬರ್ತೈತೆ, ಪ್ರತಿ ವರ್ಷ ಹಸಿರು ಎಲೆ ಹಾಕ್ತೀನಿ. ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕದೆ ಹೋದ್ರು ಬೆಳೆ ಬೆಳಿಬಹುದು ಅಂತ ನಿಮ್ಗೆ ಗೊತ್ತಾಗಿದೆ? ಸ್ವಲ್ಪ ಈಗ ಮೊದಲು 2 ಮೂಟೆ ಹಾಕ್ತಾ ಇದೆ, ಇವಾಗ 3 ವರ್ಷಕ್ಕೇನೆ 1 ಮೂಟೆ ಕಮ್ಮಿ ಬಂದಿದ್ದೀನಿ. ಈಗ ನೆಕ್ಸ್ಟ್ ಇನ್ನೊಂದ್ 2-3 ವರ್ಷ ಕಳೆದ್ಮೇಲೆ ಅದನ್ನು ಹಾಕಲ್ಲ. ಈಗ ನಿಮ್ ತಂದೆ ವರ್ಷಕ್ಕೂ ಹಾಕಿದ್ರು ಹಾಕ್ತೇವೆ, ಅದು ಹಾಕಲ್ಲ. ನಿಮ್ ತಂದೆನು ಕೃಷಿ ಮಾಡ್ತಿದ್ರು, ನಿಮ್ ತಾತನು ಮಾಡ್ತಿದ್ರು, ನಮ್ ತಂದೆ ಅವರೆಲ್ಲ ಮಾರ್ಗದರ್ಶನ ಮಾಡ್ತಾನೆ ಇರ್ತಾರೆ. ಹೌದು. ನಿಮ್ಮ ನೀವು ಮಾಡ್ತಿರುವಂತ ವಿಧಾನಗಳ ಬಗ್ಗೆ ಏನ್ ಹೇಳ್ತಾರೆ ಅವರು? ಅವರು ಇದ್ ಮಾಡು ಇದ್ ಮಾಡು ಅಂತ ಹೇಳ್ತಾರೆ ಹೊರತು ಅದನ್ನ ನಾನು ನಡ್ಕೊಂಡು ಹೋಯ್ತಾ ಇದ್ದೀನಿ ಅಷ್ಟೇ. ಈ ತರ ಮಾಡು ಅಂತ ಹೇಳ್ತಾರೆ. ರಾತ್ರಿ ಏಜ್ ಆಗತ್ತೆ ನಮ್ ತಾತಂಗೆ, 12 ಗಂಟೆ ಗಂಟನೂ ಬುದ್ಧಿ ಹೇಳ್ತಾ ಇರ್ತದೆ, ಕೇಳ್ತಾನೆ ಇರ್ತೀನಿ. ಅಲ್ಲ, ಈಗ ಅವ್ರು ಹೇಳ್ದಂಗೆ ಮಾಡ್ತಿದ್ದೀರೋ ಅಥವಾ ನೀವು ಹೊಸದಾಗಿ ಏನಾದರೂ ಕಲ್ತ್ಕೊಂಡು ಮಾಡ್ತೀನಿ? ಇಲ್ಲ, ಅವ್ರಿಗೆ ಗೊತ್ತಿರೋದನ್ನು ಕೇಳ್ಕೊತೀನಿ. ನಾನು ಒಂದು ಮನಸ್ಸಲ್ಲಿ ಹುಟ್ಟಿದ್ದೂ ಸುಧ ನಾನು ಈ ಥರ ಮಾಡಬೇಕು, ಈ ಥರ ಮಾಡಬೇಕು, ಈ ಥರ ನಾ ಹೇಳ್ತಾವ್ರೆ, ಅದಕ್ಕಿಂತ ಚೂರು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಖುಷಿ ಇದೆ ಒಟ್ಟಿನಲ್ಲಿ. ನೀವು ಖುಷಿ ಇದೆ ಕೆಲಸದ ಬಗ್ಗೆ ಅವ್ರಿಗೆ? ಸರ್, ನಾವು ಏನೇ ಮಾಡಿದ್ರು ಒಂದು ಒಂದು ಶ್ರದ್ಧೆ ಒಂದು ಭಕ್ತಿಯಿಂದ ಮಾಡಲೇಬೇಕು ಅದನ್ನು. ಇನ್ನು ಈ ನರ್ಸರಿಗಳು ನಿಮಗೆ, ಇದು ನಿಮಗೆ ಎಷ್ಟು ತಿಂಗಳ ಕೆಲಸ? ಸರ್, ಇದು ನರ್ಸರಿ ನಂದು ಬಂದು ನವಂಬರಿಂದ ಡಿಸೆಂಬರು ಅಡಿಕೆ ಗೋಟ್ ಎತ್ಕೋತೀನಿ. ಕೊರೆ ಬಿಡ್ಬೇಕು ಅದಕ್ಕೆ. ಕೊರೆ ಬಿದ್ದರೆ ಗೋಟ್ ಮೇಲೆ ಮರದಲ್ಲಿ ಕೊರೆ ಬೀಳ್ತದೆ, ಆ ಗೋಟ್ನ ಸೆಲೆಕ್ಷನ್ ಮಾಡ್ಕೊಂಡು ನೀಟಾಗಿ ಆ ತಿಂಗಳಲ್ಲೇ ಬಿದ್ದಿದ್ದ ಗೋಟ್ನ ಎತ್ಕೊಂಡು ನರ್ಸರಿ ಮಾಡ್ತೀನಿ. ಗೌರಿ ಹಬ್ಬ ಬೀಳೋ ಟೈಮಲ್ಲಿ ಕೊರೆ ಬೀಳಲ್ಲ, ಅದರಿಂದ ಹಾಕಕ್ಕೆ ಹೋಗಲ್ಲ ಅದನ್ನ. ಅದು ಯಾಕೆಂದರೆ 100 ಗೋಟ್ ಹಾಕಿದ್ರು ಅದು ಏನು ಹುಟ್ಟಿದ್ರೆ ನಿಮಗೆ ಒಂದು 40-50 ಗೋಟ್ ಒಳಗಡೆ ಹುಡೋದು. ಕೊರೆ ಬಿದ್ದ ಗೋಟು ನಿಮಗೆ 100 ಗೋಟ್ ಹಾಕಿದ್ರೆ ಹೋದರೆ 10 ಗೋಟು 8 ಗೋಟು 7 ಗೋಟು ಆ ಥರ ಫೇಲ್ ಆಯ್ತದೆ. ಎಲ್ಲೆಲ್ಲಿಂದ ಬರ್ತಾರೆ ಸಸಿ ತೊಗೊಳಕ್ಕೆ? ಸಸಿ ತೊಗೊಳಕ್ಕೆ ನಮಗೆ ವಿರಾಜಪೇಟೆ, ಪೊನ್ನಂಪೇಟೆ, ಗೋಣಿಕೊಪ್ಪ, ಹಾಸನ ಮತ್ತು ಮೈಸೂರು ಅಲ್ಲೆಲ್ಲ ಕೇಳ್ಕೊಂಡು ಬರ್ತಾರ ಅಥವಾ ಅವ್ರಿಗೆ ಗೊತ್ತಿರುತ್ತೆ ಇಂಥ ಕಡೆ ಸಿಗುತ್ತೆ ಅಂತ? ಇಲ್ಲ, ನಾನು ಸುಮಾರು ಕಾರ್ಡ್ ಮಾಡಿಸಿದ್ದೆ ವಾಟ್ಸಪ್ಪಲ್ಲಿ, ಗ್ರೂಪ್ಗೆಲ್ಲ ಹಾಕಿದೆ. ಅದರಿಂದ ನಾನು ಸ್ವಲ್ಪ ನನ್ನ ಹತ್ರ ಸಸಿ ಇದೆ, ಈ ಥರ ಬಾಳೆ ಇದೆ, ಅಡಿಕೆ ಇದೆ, ಇದೆಲ್ಲ ಮಾಹಿತಿ ಹಂಚ್ಕೋತೀರಾ ನೀವು? ಹಂಚ್ಕೋತೀನಿ, ನನ್ನ ಹತ್ರ ಐತೆ ನೋಡಿ. ನಾನು ಯಾಕೆಂದ್ರೆ ಅದನ್ನು ಹೇಳ್ಬಿಡ್ತೀನಿ, ನನ್ನ ಹತ್ರನೂ ಐತೆ, ಇನ್ನೊಬ್ಬರ ಹತ್ರನೂ ಐತೆ, ನಿಮ್ಗೆಲ್ಲಿ ಖುಷಿ ಬರ್ತದೆ ಅಲ್ಲಿ ತಗೊಳ್ಳಿ. ಯಾಕೆಂದ್ರೆ ನಾನು ಗಿಡಗಳಿಗೆ ಗೊಬ್ಬರ ಏನೂ ಹಾಕಕ್ಕೆ ಹೋಗಲ್ಲ, ಅದು ಏನು ಮಣ್ಣಲ್ಲಿ ಏನು ಬರ್ತದೆ ಅದನ್ನೇ ನಾನು ಮೇಂಟೈನ್ ಮಾಡೋದು. ಇದೇ ನಾನೇ ಎಲ್ಲ ಪೂರ್ತಿ ರೆಡಿ ಮಾಡಿಬಿಟ್ಟು ಪಾಪ ರೈತ ತೊಗೊಂಡೋಗಿ ಬಿಸ್ಲಿಗೆ ತೊಗೊಂಡೋಗಿ ನೆಡ್ತಾನೆ. ನಾನು ಒಬ್ಬ ರೈತನೇ, ಬಿಸ್ಲಿಗೆ ತೊಗೊಂಡೋಗಿ ನೆಟ್ಟಾದ್ಮೇಲೆ ಅವ್ರು ಏನು ಮಾಡ್ತಾರೆ, ಗಿಡ ಒಣಗೋಯ್ತು, ಗಿಡ ಸೋತೋಯ್ತು ಅಂತ ಅಂತಾರೆ. ಜಾಸ್ತಿ ಹಸಿರು, ಪೂರ್ತಿ ಹಸಿರು ಇರೋ ಗಿಡನ ತೊಗೊಂಡೋಗಿ ನೆಡೋದಲ್ಲ, ಲೈಟಾಗಿರಬೇಕು ಹಸಿರು, ಸ್ವಲ್ಪ ಕೆಂಚಿಗಿರಬೇಕು ಗಿಡ ಎಲೆ, ಅಂಥ ಗಿಡ ಎಂಥ ಬಿಸಿಲಿಗೆ ತೊಗೊಂಡೋದ್ರು ನಿಂತ್ಕೋತದೆ. ಸ್ವಲ್ಪ ಅದಕ್ಕೆ 2 ತಿಂಗಳು ಮಾತ್ರ ಗರಿ ಕಟ್ಟಬೇಕು. ಸ್ವಲ್ಪ ಗರಿ ಕಟ್ಟಿದ್ರೆ ಚೆನ್ನಾಗ್ತದೆ ಗಿಡ. ಅದಾದಮೇಲೆ ಬಾಳೆ ನೆಡಬೇಕು ಒಳಗಡೆ, ಬಾಳೆ ನೆಟ್ಟರೆ ಇನ್ನೂ ಸ್ವಲ್ಪ ಫಾಸ್ಟ್ ಆಗ್ತದೆ, ಬೇಗ ಬರ್ತದೆ ಸ್ವಲ್ಪ ನರಳಾದ್ರೆ. ಬಾಳೆ ನೆಟ್ಟರೆ ಅಡಿಕೆ ಬೇಗ ಬರುತ್ತೆ, ಬೇಗ ಬರ್ತದೆ. ಆ ಥರ ನೀವು ಅವ್ರಿಗೆ ಮಾರ್ಗದರ್ಶನ ಮಾಡ್ತೀರಿ. ಇನ್ನು ಅಂತರ್ ಬೆಳೆ ಅಂತಾರೆ, 1 ವರ್ಷ ಬಾಳೆ ತಗೊಂಡು ಬೇಕಾದ್ರೆ, ಇಲ್ಲ ತರಕಾರಿ ಏನೋ, ಇಲ್ಲ ಚೊಟ್ಟು ಬೀನಿಸು, ಅಲ್ಲಿ ಒಳಗಡೆ ಸುಮ್ಮನೆ 4 ವರ್ಷ ವೇಸ್ಟ್ ಮಾಡ್ಕೋತಾರೆ ಭೂಮಿನ. ಅದರಿಂದ ಇಲ್ಲ ಟೊಮೊಟೋನೋ, ಇಲ್ಲ ಏನು ಬೇಕೋ ತರಕಾರಿ, ಅದನ್ನು ಅಂತರ್ ಬೆಳೆಯಾಗಿ ಬೆಳ್ಕೋಬೋದು ಒಂದು ಲೈನಲ್ಲಿ. ನೀವೆಲ್ಲ ಹಂಗೆ ಮಾಡಿದ್ದೀರಿ? ಮಾಡಿದ್ದೀರಿ, ಆದಾಯನ ಪಡ್ಕೊಂಡಿದ್ದೀರಿ? ಪಡಿದ್ದೀವಿ. ಈಗ ದಿನೇಶ್, ನಿಮ್ಮ ಮಾತನ್ನು ಬೇರೆಯವರು ಕೇಳ್ತಾ ಇರ್ತಾರೆ. ಹೌದು, ನಾವು ಏನಾದ್ರು ಒಂದು ಸಾಧನೆ ಮಾಡಬೇಕು, ಬೇರೆ ಬೇರೆ ರೀತಿಯಲ್ಲಿ ಆದಾಯವನ್ನು ಕೃಷಿ ಕ್ಷೇತ್ರದಲ್ಲೇ ಹುಡ್ಕೋಬೇಕು ಅನ್ನೋದಿರುತ್ತೆ. ಹಂಗಾಗಿ ನಿಮ್ಮ ದೂರವಾಣಿ ಸಂಖ್ಯೆನ 3 ಸಾರಿ ನಿಧಾನಕ್ಕೆ ಕನ್ನಡದಲ್ಲಿ ಹೇಳಿ, ಅವ್ರಿಗೇನಾದರೂ ಪ್ರಶ್ನೆ ಅನುಮಾನಗಳಿದ್ರೆ ನಿಮ್ಮನ್ನ ಖಂಡಿತ ನಾನು ಹಂಚ್ಕೋತೀನಿ. 9908030304 9908030304 9908030304 ದಿನೇಶ್, ಇನ್ನು ಏನೆಲ್ಲ ಮಾಡಬೇಕು ಅಂತ ನಿಮಗೆ ಆಸೆ ಇದೆ? ಮತ್ತೆ ನಿಮ್ಮ ಅಣ್ಣ ಸಹ ನಿಮ್ಮ ಒಂದು ಯೋಚನೆಗಳಿಗೆ ಕೊಡ್ತಾನೆ, ಯಾರು ಜಾಸ್ತಿ ಆಲೋಚನೆ ಮಾಡೋದು ಇದ್ರ ಬಗ್ಗೆ? ಇದ್ರ ಬಗ್ಗೆ ಕೆಲವೊಂದು ವಿಷಯ ಅಂದ್ರೆ ನಾನೇ. ನಿಮ್ದೇ ಸಂಶೋಧನೆ ಜಾಸ್ತಿ ಹುಡುಕ್ಬೇಕು, ಅವ್ರು ಏನು ಬೆಳೀತಾವ್ರೆ ಅದನ್ನು ಮಾಡಬೇಕು, ಅದೇ ಥರ ನಾನು ಬದುಕಬೇಕು, ನಾನೊಂದು ಹೆಸರು ಮಾಡಬೇಕು, ಒಂದು ಕೃಷಿಲಿ ಒಂದು ಹೆಸರು ಮಾಡಬೇಕು ಅನ್ನೋದು ಆಸೆ. ಒಟ್ಟಿನಲ್ಲಿ ನಿಮಗೆ ಏನೇ ಮಾಡಿದ್ರು ಅವ್ರು ಬೆಂಬಲ ನೀಡ್ತಾರೆ. ಖಂಡಿತ. ಹಾಗಾಗಿ ಇನ್ನೂ ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ? ಈಗ ಸರ್ ನಾನು ಅಡಿಕೆ ವ್ಯವಹಾರ ಮಾಡಬೇಕು ಅಂತ ಇದ್ದೀನಿ. ಈಗ ನಮ್ಮೂರಿಂದ ನಾನು ಒಬ್ಬ ಮಾಡಿದ್ರೆ ಅವರು ಸ್ವಲ್ಪ ತಿಳ್ಕೊತಾರೆ, ಅಕ್ಕಪಕ್ಕದವರೆಲ್ಲ ತಿಳ್ಕೊಂಡು ಅವರು ಅದೇ ಥರ ಮಾಡಲಿ ಅನ್ನೋ ಒಂದು ಭಾವನೆ. ಭಾಳ ಸಂತೋಷ, ಎಲ್ಲ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಲಿ. ನಿಮ್ಮಿಂದ ಇನ್ನಷ್ಟು ಜನರಿಗೆ ಮಾರುಕಟ್ಟೆಯನ್ನು ಕುರಿತಾದ ಮಾಹಿತಿ ಆಗ್ಬೋದು, ಬೆಳೆ ಕುರಿತಾದ ಮಾಹಿತಿ ಆಗ್ಬೋದು, ಏನೇ ಆಗಲಿ ಅವ್ರಿಗೆ ಅನುಕೂಲ ಆಗುವಂತಹ ಒಂದು ಮಾಹಿತಿ ಮಾರ್ಗದರ್ಶನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಿಗಲಿ ಅಂತ ನಾವು ಭಾವಿಸ್ತೀವಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೋಟಗಾರಿಕೆಯ ಆರ್ಥಿಕತೆ ಹಾಗೂ ಸಸ್ಯ ಕ್ಷೇತ್ರಗಳ ಪಾಲನೆ ಕುರಿತು ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಚಂದಗಾಲು ಗ್ರಾಮದ ಪ್ರಗತಿಪರ ಕೃಷಿಕ ಸಿಜಿ ದಿನೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬದನೆ ಮತ್ತು ಕುಂಬಳ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತು ಮೈಸೂರಿನ ತೋಟಗಾರಿಕಾ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಜಿಕೆ ರಾಮೇಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढककर रखें। आंख, कान, नाक

ಕಲ್ಯಾಣವೇ ಸೀತಾ ಕಲ್ಯಾಣವೇ, ಕಲ್ಯಾಣವೇ ಸೀತಾ ಕಲ್ಯಾಣವೇ, ದಾರಿನ ಹೊತ್ತಿಗೆ ಯಾರ್ಯಾರು ಬರಬೇಕು, ದೇವಿ ದೇವೇಂದ್ರನೇ ಬರಬೇಕು, ಕಲ್ಯಾಣವೇ ಸೀತಾ ಕಲ್ಯಾಣವೇ, ಕಲ್ಯಾಣವೇ ಸೀತಾ ಕಲ್ಯಾಣವೇ, ಒಂದು ಕಂಬಕ್ಕೆ ರನ್ನ ಒಂದು ಕಂಬಕ್ಕೆ ಚಿನ್ನ ಒಂದು ಕಂಬಕ್ಕೆ ರವರತ್ನ, ಕಲ್ಯಾಣವೇ ಸೀತಾ ಕಲ್ಯಾಣವೇ, ಕಲ್ಯಾಣವೇ ಸೀತಾ ಕಲ್ಯಾಣವೇ, ಕಲ್ಯಾಣವೇ ಸೀತಾ ಕಲ್ಯಾಣವೇ, ಕಲ್ಯಾಣವೇ ಸೀತಾ ನಿರ್ಜೋಳೆ ಬೆಂಗಳೂರಿಂದ ವಿಕ್ಯೋಳೆ ಕಿರುಗೆಜ್ಜೆ ಜರಾವು ಸಣ್ಣ ಮಾಡಲಾಗೆ ಸಿರಿ ಗಂಧದ ನೆರಿಗೋಳೆ, ಗಂಧದ ನಿರ್ಜೋಳೆ ಬೆಂಗಳೂರಿಂದ ವಿಕ್ಯೋಳೆ ಕಿರುಗೆಜ್ಜೆ ಜರಾವು ಸಣ್ಣ ಮಾಡಲಾಗೆ ಸಿರಿ ಗಂಧದ ನೆರಿಗೋಳೆ, ಅಂಗಡಿ ಬೀದಿಲಿ ನಿಂದಕ್ಕಿ ತೊಳಸೋಳೆ ಕೋನಿಂದಕ್ಕಿ ತೊಳಸೋಳೆ, ಉಂಗುಟ ಸಣ್ಣ ನಡು ಸಣ್ಣ ಸಿರಿ ಗಂಧದ ನೆರಿಗೋಳೆ, ಉಂಗುಟ ಸಣ್ಣ ನಡು ಸಂಜಂಗಮರುಡುಗಿ ನಿನ್ ಹಟ್ಟಿಲಿ ಬೀಡಿಕ್ಕೆ ಬಿಡನೇನೆ ಸಿರಿ ಗಂಧದ ನೆರಿಗೋಳೆ, ಗಂಧದ ನೆರಿಗೋಳೆ ಬೆಂಗಳೂರಿನ ರವಿಗೋಳೆ ಕಿರುಗೆಜ್ಜೆ ಜರಾವು ಸಣ್ಣ ಮಳಲಾಗೆ ಸಿರಿ ಗಂಧದ ನೆರಿಗೋಳೆ, ಹಟ್ಟಿಲಿ ಬೀಡಿಗೆ ಬಿಡಲಿಕ್ಕೆ ಬಿಟ್ಟಿ ಹೆಣ್ಣಲ ಕಾಣೋ ನಾನ್ ಬಿಡದಿ ಹೆಣ್ಣಲ ಕಾಣೋ, ಹೋಗಯ್ಯ ಹರಿವೋ ಜಲದಿಗೆ ಸಿರಿ ಗಂಧದ ನೆರಿಗೋಳೆ, ಜಲದಿಗೆ ಹೋಗಕ್ಕೆ ಮುದಿಯ ತೊಂದಸಿದೀತೆ ಮುದಿಯ ತೊಂದಸಿದೀತೆ, ರಾಗಿಯ ಹುಲ್ಲ ಕೊಡಿದಮ್ಮ ಸಿರಿ ಗಂಧದ ನೆರಿಗೋಳೆ, ಗಂಧದ ನೆರಿಗೋಳೆ ಬೆಂಗಳೂರಿನ ರವಿಗೋಳೆ ಕಿರುಗೆಜ್ಜೆ ಜರಾವು ಸಣ್ಣ ಮಳಲಾಗೆ ಸಿರಿ ಗಂಧದ ನೆರಿಗೋಳೆ, ರಾಗಿಯ ಹುಲ್ಲಿಗೆ ರಾಯರ ಮುದ್ರಿಕಾದೋ ರಾಯರ ಮುದ್ರಿಕಾದೋ, ಬೇಕಾದ ಮುತ್ತ ಬೆಲೆ ಮಾಡೆ ಸಿರಿ ಗಂಧದ ನೆರಿಗೋಳೆ, ಗಂಧದ ನೆರಿಗೋಳೆ ಬೆಂಗಳೂರಿನ ರವಿಗೋಳೆ ಕಿರುಗೆಜ್ಜೆ ಜರಾವು ಸಣ್ಣ ಮಾಡಲಾಗೆ ಸಿರಿ ಗಂಧದ ನೆರಿಗೋಳೆ, ಮುತ್ತನು ಬೆಲೆ ಮಾಡಾಕೆ ಅತ್ತಿಲ್ಲ ಮಾವಿಲ್ಲ, ಓ ಅತ್ತಿಲ್ಲ ಮಾವಿಲ್ಲ, ಚಿಕ್ಕ ಮೈದುನರ ನುಡಿಯಿಲ್ಲ ಸಿರಿ ಗಂಧದ ನೆರಿಗೋಳೆ, ಗಂಧದ ನೆರಿಗೋಳೆ ಬೆಂಗಳೂರಿನ ರವಿಗೋಳೆ ಕಿರುಗೆಜ್ಜೆ ಜರಾವು ಸಣ್ಣ ಮಳಲಾಗೆ ಸಿರಿ ಗಂಧದ ನೆರಿಗೋಳೆ, ಗಂಧದ ನೆರಿಗೋಳೆ ಬೆಂಗಳೂರಿನ ರವಿಗೋಳೆ ಕಿರುಗೆಜ್ಜೆ ಜರಾವು ಸಣ್ಣ ಮಳಲಾಗೆ ಸಿರಿ ಗಂಧದ ನೆರಿಗೋಳೆ. ಮಲ್ಲೈನ ಮಡದಿ ಮಲುಗಮ್ಮ, ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ, ಮಲ್ಲಯ್ಯನ ಮಡದಿ ಮಲುಗಮ್ಮ ನೀರುವುದು ಕಲ್ಲು ಮಳಿಗೆ ಕೈಲಾಸ, ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ, ಮಲ್ಲಯ್ಯ ನಿಮ್ಮ ನಲ್ಲೇಯ ಬರಹೇಳಿ ಕಲ್ಯಾಣ ನಮ್ಮ ಮನೆಯಾಗೆ, ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಕೋಲನ್ನ ಕೋಲು